ಮೂವತ್ತೇಳನೇ ಶ್ಲೋಕ ಪಾಠ ಮಾಡಿ. ಸರ್ವಾಭಿಲಾಪ ವಿಗತಃ ಸರ್ವಾಭಿಲಾಪ ವಿಗತಃ ಸರ್ವ ಚಿಂತಾ ಸಮುತ್ಥಿತಃ ಸರ್ವ ಚಿಂತಾ ಸಮುತ್ಥಿತಃ ಸುಪ್ರಶಾಂತ ಸಕೃತ್ ಜ್ಯೋತಿಃ ಸುಪ್ರಶಾಂತ ಸಕೃತ್ ಜ್ಯೋತಿಃ ಸಮಾಧಿರಚಲೋ ಭಯಃ ಸಮಾಧಿರಚಲೋ ಭಯಃ ಸರ್ವಾಭಿಲಾಪ ವಿಗತಃ ಸರ್ವಾಭಿಲಾಪ ವಿಗತಃ ಸರ್ವ ಚಿಂತಾ ಸಮುತ್ಥಿತಃ ಸರ್ವ ಚಿಂತಾ ಸುಪ್ರಶಾಂತ ಸಕೃತ್ ಜ್ಯೋತಿಃ ಸುಪ್ರಶಾಂತ ಸಕೃತ್ ಜ್ಯೋತಿಃ ಸಮಾಧಿರಚಲೋ ಭಯಃ ಸಮಾಧಿರಚಲೋ ಭಯಃ. ಹಿಂದೆ ಒಂದು ಶ್ಲೋಕದ ಹಿಂದೆ ಅನಾಮಕಂ ಅರೂಪಂ ಅಂತ ಬಂದಿದೆ. ಅನಾಮಕತ್ವಾದಿ ಉಕ್ತ ಅರ್ಥ ಸಿದ್ಧಗೆ ಹೇತು ಆಹ. ನಾವು ಈ ನಿಶ್ಚಯಕ್ಕೆ ಯಾಕೆ ಬಂದ್ವಿ, ಅದಕ್ಕೆ ಅರೂಪ ಅನಾಮ ಅಂತ ನಾವು ಯಾಕೆ ಆ ನಿಶ್ಚಯಕ್ಕೆ ಬಂದ್ವಿ ಅನ್ನೋದಕ್ಕೆ ಹೇತು ಕಾರಣ ಆಹ, ಕಾರಣವನ್ನು ಹೇಳ್ತಾರೆ. ಈಗ ಏನಂದ್ರೆ ಸರ್ವ ಅಭಿಲಾಪ ವಿಗತಃ ಸರ್ವ ಚಿಂತಾ ಸಮುತ್ಥಿತ ಸುಪ್ರಶಾಂತ ಸಕೃತ್ ಜ್ಯೋತಿಃ ಸಮಾಧಿಃ ಅಚಲಃ ಅಭಯಃ. ಇವು ಏನು ಕೆಲವು ಶಬ್ದಗಳಿವೆ ಈಗ ಮುಂದೆ ಬರ್ತವೆ, ಎಲ್ಲ ಒಂದು ಶಬ್ದನೂ ಕೂಡ ಸೆಲ್ಫ್ ಕಾಂಟೆಂಪ್ಲೇಟಿವ್, ಆತ್ಮ ನಿಧಿಧ್ಯಾಸನಕ್ಕೆ ಉಪಯೋಗ ಬರ್ತವೆ. ಉದಾಹರಣೆಗೆ ಸರ್ವ ಚಿಂತಾ ಸಮುತ್ಥಿತ, ಸಮಸ್ತ ಚಿಂತಾ ಸಾಗರದಿಂದ ಹೊರಗೆ ಬಂದವನು. ನಾನು ಉದಾಹರಣೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸರ್ವ ಚಿಂತಾ ಸಮುತ್ಥಿತ, ಒನ್ ವರ್ಡ್ ನಿಧಿಧ್ಯಾಸನ ಅಂದ್ರೆ ಹೇಗಿರ್ತದೆ, ಮನನ ಮನನ ಅಂದ್ರೆ ಹೇಗಿರ್ತದೆ, ಚಿಂತಾ ಅಂದ್ರೆ ವೃತ್ತಿಗಳು, ಆ ವೃತ್ತಿಗಳ ಪ್ರವಾಹ ಇನ್ ಜನರಲ್ ಸಾಮಾನ್ಯವಾಗಿ ಮನಸ್ಸು ಅಂತ ಕರೀತಾರೆ. ಟೆಕ್ನಿಕಲ್ ಆಗಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಕರೀತಾರೆ. ಈ ವೃತ್ತಿಗಳ ಪ್ರವಾಹದಲ್ಲಿಯ ವೃತ್ತಿಗಳು ನನ್ನನ್ನು ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆಗುವಾಗ ರಾಗದ್ವೇಷ ಇಷ್ಟ ಅನಿಷ್ಟಗಳಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಕಾರಣವೇನೆಂದರೆ ರಿಜಿಸ್ಟರ್ ಆಗಲಿಕ್ಕೆ ನಾನು ಅವುಗಳಲ್ಲಿ ತಾದಾತ್ಮ್ಯಗೊಳ್ಳಬೇಕು, ನಾನು ಗ್ರಾಹ್ಯನಾಗಬೇಕು, ಗ್ರಾಹಕನ್ ನಾನು ಗ್ರಾಹಕನಾಗಬೇಕು. ನಾನು ಗ್ರಾಹಕನಾದಾಗ ಮಾತ್ರ ಅವು ನಮ್ಮಲ್ಲಿ ಗ್ರಾಹ್ಯವಾಗ್ತವೆ. ಅವು ನಮ್ಮಿಂದ ಗ್ರಹಿಸಲ್ಪಟ್ಟಾಗ ಅವು ರಾಗೋದ್ದೇಶದಲ್ಲಿ ಪರಿವರ್ತನೆ ಆಗುತ್ತವೆ, ಅವೇ ಮುಂದೆ ಚಿಂತಾ ಅನಿಸ್ಕೊಳ್ತವೆ. ಚಿಂತಾ ಹೇಗಿರ್ತದೆ, ಸುಖ ದುಃಖ ನೋವು ಆಘಾತ ಅಪಾಯಿಂಟ್ಮೆಂಟು ಡಿಸಪಾಯಿಂಟ್ಮೆಂಟು ಕಾತುರತೆ ಇವೆಲ್ಲ ಚಿಂತೆಯ ಮುಖಗಳು. ಇಲ್ಲ ಎನ್ನುವ ಕೊರಗು, ಯಾಕಾದರೂ ಇದೆಯೋ ಎನ್ನುವ ಕೊರಗು, ರಿಜಿಸ್ಟರೇ ಆಗಲಿಲ್ಲ ಅಂದ್ರೆ ಚಿಂತೆಗೆ ಅವಕಾಶ ಇಲ್ಲ. ಇನ್ನು ರಿಜಿಸ್ಟರ್ ಮಾಡ್ಕೊಳ್ಳದೆ ಇರೋದು ಹೇಗೆ? ರಿಜಿಸ್ಟರ್ ಆಗುವುದನ್ನು ತಡೆಯೋದು ಹೇಗೆ? ಎರಡು ಕ್ರಮ. ಒಂದು, ಈಶ್ವರ ಭಾವದಲ್ಲಿ ಸಮರ್ಪಣ. ಇನ್ನೊಂದು ನಾನು ಸಾಕ್ಷಿ ಮಾತ್ರ ಆಗಿದ್ದರಿಂದಾಗಿ ರಿಜಿಸ್ಟರ್ ಮಾಡಿಕೊಳ್ಳುವ ಯಾವ ಸಾಧ್ಯತೆಗಳು ಇಲ್ಲ. ಈ ವಿಷಯದಲ್ಲಿ ಕ್ಲಾರಿಟಿ, ಸ್ಪಷ್ಟವಾದ ಜ್ಞಾನ. ಈಶ್ವರ ಭಾವದಲ್ಲಿಯೂ ಕೂಡ ಅಲ್ಲಿಗೆ ನಿಲ್ಲೋದಿಲ್ಲ ಸಾಧನ. ಸತ್ವಶುದ್ಧಿಯನ್ನು ಹೊಂದುವುದರ ಮೂಲಕವಾಗಿ ಶಾಸ್ತ್ರೋಪದೇಶವನ್ನು ಪಡೆದು ಆತ್ಮ ಅನುಸಂಧಾನ ಶ್ರವಣ ಮನೋನಿಧ್ಯಾಸನ ಮಾಡಿಕೊಂಡು ಅವನು ಈ ಪ್ರಕಾರವಾದ ಚಿಂತಾರಹಿತನಾಗಲಿಕ್ಕೆ ಸಾಧ್ಯ. ಇದು ಒಂದು ಜಸ್ಟ್ ಉದಾಹರಣೆಯ ವಿವರಣೆ ಕೊಟ್ಟೆ ನಿಮಗೆ. ಹೇಗೆ ಒಂದು ಶಬ್ದವನ್ನು ಕೂಡ ನಾವು ಶಾಸ್ತ್ರದ ಕ್ರಮವನ್ನ ತಪ್ಪದೆ ಅವುಗಳನ್ನು ಹೇಗೆ ನಿಧಿಧ್ಯಾಸನಕ್ಕೆ ತಗೊಂಡು ಹೋಗಿ ಬರ್ತದೆ ಅಂತ. ಸರ್ವ ಅಭಿಲಾಪ ವಿಗತ, ಏನು ಚಪಲ ಇದೆ, ಮಾತಾಡುವ ಚಪಲ. ಅಭಿಲಾಪ ಅಂದ್ರೆ ಪ್ರಲಾಪನೆ, ಏನ್ ಪ್ರಲಾಪ ಮಾಡ್ತೀವೋ ಅಂತ ಹೇಳ್ತಾರೆ. ವಯ್ಯ ಬ್ರೋಕನ್ ಪ್ಲೇಟ್ ಹಾಕಿ ಬಿಟ್ಟಿರ್ತಾರೆ ಯಾವಾಗ. ಬ್ರೋಕನ್ ಪ್ಲೇಟ್ ಕೌಶಲ್ಯ ಪ್ಲೇಟ ಗೊತ್ತಿಲ್ಲ ರಾಮ. ಗ್ರಾಮ ಫೋನ್ ಅಂತ ತೋರಿಸ್ಬೇಕು, ಪ್ಲೇಟ್ ಒಂದೇ ಗೊತ್ತು. ಗ್ರಾಮ ಫೋನ್ ಕೌಶಲ್ಯ ಮುಂದೆ ಹೋಗದೆ ಇರೋದು ಯಾಕೆ ಹೋಗುದಲ್ಲ, ಏನ ಸೀಳ ಏನ ಬಿದ್ದಿರ್ಬೋದು ಅಲ್ಲೇ ಪಿನ್ ಅಲ್ಲೇ ನಿಂತ್ಕೊಂಡ್ಬಿಡ್ತು. ಎಲ್ಲ ಪ್ರಲಾಪ ಮಾಡೋರೆಲ್ಲ ಹಣೆ ಬರಷ್ಟೇ, ಹೇಳಿದ್ದೆ ಹೇಳದ್ ನಾ ಹಂಗಿದ್ದೆ, ನಾ ಹಿಂಗಿದ್ದೆ, ನಾ ಹಂಗ್ ಮಾಡಿದ್ದೆ, ನಾ ಹಿಂಗ್ ಮಾಡಿದ್ದೆ, ಈಗ ಎಷ್ಟು ಸಲ ಹೇಳ್ತಿರು ಮರೆ ಈಗ ಹೇಳದಂಗೆ. ಸೊ ಅಭಿಲಾಪ ಅಂದ್ರೆ ಪ್ರಲಾಪ ಅಂತ ಅರ್ಥ. ಇವು ನನ್ನಲ್ಲಿ ಇಲ್ಲ, ಏನು ಬೇಕು ಪ್ರಲಾಪ ಮಾಡ್ಲಿಕ್ಕೆ ಏನು ಬೇಕು? ವಾಟ್ ಇಸ್ ದಿ ಮಟೀರಿಯಲ್? ಪೂರ್ವ ಅನುಭವ, ಪೂರ್ವ ಅನುಭವ ಶಬ್ದವೃತ್ತಿಗಳಾಗಲಿ ಅಥವಾ ತನ್ಮೂಲಕವಾಗಿ ಕಲ್ಪನೆಗಳಾಗಲಿ ಬೇಕು. ಹೌದು, ನನಗೆ ಈ ಪ್ರಕಾರವಾಗಿ ಪ್ರಲಾಪ ಮಾಡಬೇಕು ಅಂದ್ರೆ ಪೂರ್ವ ಅನುಭವಗಳು ಅವನನ್ನು ರಿಜಿಸ್ಟರ್ ಆಗಿರ್ಬೇಕು. ಆ ಪೂರ್ವ ಅನುಭವಗಳು ಯಾವುಗಳ ಅನುಭವಗಳು? ಮಿಥ್ಯ ಅಲ್ವಾ ಅವು? ಅವು ಮಿಥ್ಯ ಅಲ್ವಾ? ಆನೆ ಅನುಭವ, ಒಂಟಿ ಅನುಭವ, ಕುದುರೆ ಅನುಭವ, ಬೆಕ್ಕಿನ ಅನುಭವ, ಆಹಾ ಎಷ್ಟು ರುಚಿಯಾಗಿದೆ, ರುಚಿಯ ಅನುಭವ, ಮಿಥ್ಯ ಅಲ್ವೋ? ನಾಮರೂಪಗಳಲ್ವೋ? ಅವು ಸ್ವತಃ ಅವೇ ನಾಮರೂಪಗಳು ಮಿಥ್ಯ ಆಗಿರುವಾಗ ಅವು ರಿಜಿಸ್ಟರ್ ಆಗಿದೆ ಅನ್ನೋದು ಕೂಡ ಮಿಥ್ಯ. ಅವುಗಳಲ್ಲಿ ಯಾವ ಸತ್ಯತ್ವವೂ ಇಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಕಂಡು ಬಂದಾಗ ಅವುಗಳನ್ನು ಹೇಳಿಕೊಳ್ಳೋದ್ರಲ್ಲಿ ಏನರ್ಥ ಇದೆ? ಸರ್ವ ಅಭಿಲಾಪ ವಿಗತ, ಸರ್ವ ಚಿಂತಾ ಸಮುತ್ಥಿತ, ಸುಪ್ರಶಾಂತ. ಸುಪ್ರಶಾಂತ ಒಂದು ವಸ್ತುವಿನ ಸಹಜವಾದ ಸ್ಥಿತಿಯನ್ನ ಶಾಂತ ಅಂತೇಳಿ ನಾವು ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ಒಂದು ವಸ್ತುವಿನ ಸಹಜವಾದ ಸ್ಥಿತಿ, ವಸ್ತು ಘಟ. ಈ ಘಟದ ಸಹಜ ಸ್ಥಿತಿ ಏನು? ಮಣ್ಣು. ಆ ಮಣ್ಣಿನಲ್ಲಿ ದುಂಡಾದ ಘಟವೂ ಇಲ್ಲ, ಎತ್ತರವಾದ ಘಟವೂ ಇಲ್ಲ, ದಪ್ಪಾದ ಘಟವೂ ಇಲ್ಲ. ಯಾವ ವಿಶೇಷಣಗಳೂ ಇಲ್ಲ. ಹಾಗೇನಾದರೂ ಅಬ್ಜೆಕ್ಟಿವ್ಸ್ ಬಂದು ಸೇರ್ಕೊಂಡು ಅಂತಂದ್ರೆ ಆ ಸಹಜ ಸ್ಥಿತಿಯಿಂದ ಏನಾಗ್ತದದು? ಬದಲಾವಣೆಗೆ ಒಳಪಡ್ತದೆ. ಇಫ್ ನಾಟ್ ಫಿಸಿಕಲ್, ಅಟ್ ಲೀಸ್ಟ್ ಮಾನಸಿಕವಾಗಲಾದರೂ ಬದಲಾವಣೆ ಆಗ್ತದೆ. ಶಾಂತ ಸ್ಥಿತಿ. ಹಾಗಾದ್ರೆ ವಿತ್ ಅಬ್ಜೆಕ್ಟಿವ್ ಯಾವತ್ತೂ ಸಹಜವಾಗಿ ಇರೋದಿಲ್ಲ, ಆದ್ರಿಂದ ಅದು ಪ್ರಶಾಂತ ಅಲ್ಲ. ಎಷ್ಟೆಷ್ಟು ವಿಶೇಷಣಗಳನ್ನ ಕಳಚಿಕೊಳ್ತದೋ ಅಷ್ಟು ಶಾಂತವಾಗ್ತಾ ಹೋಗ್ತದೆ. ಯಾವ ವಿಶೇಷಣಗಳು ಇಲ್ಲದೆ ಹೋದರೆ ಪ್ರಶಾಂತ. ಹಿಂಗ್ ಮನನ ಮಾಡ್ಬೇಕ. ಪ್ರತಿಯೊಂದು ಶಬ್ದನೂ ಹಿಂಗೆ ಹೇಳ್ಕೊಂಡು ಕೊಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆ ತೋರಿಸ್ತಾ ಇದ್ದೇನೆ. ಮನನ ಮಾಡ್ಬೇಕು. ಒಂದು ಶಬ್ದ ನಮಗೆ ಪ್ರಾಪ್ತವಾದಾಗೂ ಆ ಶಬ್ದದ ಬಗ್ಗೆ ನಾವು ಮನನ ಮಾಡ್ತಾ ಇರ್ಬೇಕು. ಎಷ್ಟು ಸಂಸ್ಕೃತಿ ಗೊತ್ತದೆ ಅಷ್ಟು ಹಿನ್ನೆಲೆಯಲ್ಲಿ, ಎಷ್ಟು ತರ್ಕ ಗೊತ್ತದೆ ಅಷ್ಟು ಹಿನ್ನೆಲೆಯಲ್ಲಿ, ಶಾಸ್ತ್ರದ ಅರಿವು ಎಷ್ಟು ಜಾಸ್ತಿ ಇರ್ತದೆ ಅದರ ಹಿನ್ನೆಲೆಯಲ್ಲಿ ಶಬ್ದವನ್ನು ಮನನ ಮಾಡ್ತಾ ಇರ್ಬೇಕು. ಪ್ರಶಾಂತ. ಅದಕ್ಕೆ ಅವ್ರು ಕೊಡ್ತಾರೆ ಏನು ಅಂದ್ರೆ, ಸರ್ವ ಪ್ರಕಾರಸ್ಯ ಅಭಿಧಾನಸ್ಯ, ಎಲ್ಲ ಪ್ರಕಾರದ ಯಾವ ಈ ವಿಶೇಷಣಗಳಿವೆಯೋ ಅಭಿಧಾನ, ಅವುಗಳನ್ನ ನಾವು ಕಡಿಮೆ ಕಡಿಮೆ ಮಾಡಿದಷ್ಟು ಮಾಡಿದಷ್ಟು ಪ್ರಶಾಂತವಾಗಿರ್ತದೆ. ಆತ್ಮನಲ್ಲಿ ಯಾವ ವಿಶೇಷಣಗಳು ಇಲ್ಲ, ಆದ್ರ ಆತ್ಮನ ಸಹಜತೆ ಏನು? ಪ್ರಶಾಂತ. ಸಕೃಜ್ಯೋತಿ, ಬೆಳಕಿನ ಸ್ವರೂಪವೇ ಆಗಿರುವಂತಹ ಸಮಾಧಿ, ಆ ಸ್ಥಿತಿಯಲ್ಲಿ ಇರೋದೇ ಸಮಾಧಿ. ಅಂದ್ರೆ ಅದು ಅನುಭವ ಅಂತ ನೀವು ತಗೊಂಡ್ರಿ ಅಂತಂದ್ರೆ ನೀವು ಸಿಕ್ಕಾಕೊಳ್ತೀರ. ಸಮಾಧಿ ಶಬ್ದ ಇಸ್ ಈಕ್ವಲ್ ಟು ಸಹಜ ಸ್ಥಿತಿ. ಸರ್ವ ವಿಶೇಷಣಗಳಿಂದ ಮುಕ್ತವಾದ ಸಹಜ ಸ್ಥಿತಿ, ನಾಮರೂಪಾದಿಗಳಿಂದ ರಹಿತವಾದ ಸಹಜ ಸ್ಥಿತಿ, ಕಾಲ ದೇಶಗಳನ್ನ ಮೀರಿದಂತಹ ಸಹಜ ಸ್ಥಿತಿ. ಆ ಸಹಜ ಸ್ಥಿತಿಯು ಅಚಲ ಅಭಯ. ಶ್ಲೋಕದ ಭಾವಾರ್ಥದಲ್ಲಿಯೇ ನಿಧಿಧ್ಯಾಸನವನ್ನು ಹೇಗೆ ಮಾಡಬೇಕು ಅನ್ನೋ ಕ್ರಮಗಳಿಂದ ಸಹಿತವಾಗಿ ಶಬ್ದಗಳನ್ನು ಉದಾಹರಣೆಯಲ್ಲಿಟ್ಟುಕೊಂಡು ವ್ಯಾಖ್ಯಾನವನ್ನು ಕೊಟ್ಟಿದ್ದಾಯಿತು. 195ನೇ ಭಾಷ್ಯ. ಅಭಿಲಪ್ಯತೆ ಅನೇನ ಇತಿ ಅಭಿಲಾಪಃ ವಾಕ್ಕರಣಂ ಸರ್ವ ಪ್ರಕಾರಸ್ಯ ಅಭಿಧಾನಸ್ಯ. ನಮ್ಮೆಲ್ಲರ ಮಾತುಗಳಿಗೆ, ಸಂಭಾಷಣೆಗಳಿಗೆ, ಕಮ್ಯುನಿಕೇಶನ್ಗಳಿಗೆ ಮೂಲ ಕಾರಣ ಏನು? ವಾಕ್. ವಾಕ್ ಅಂದ್ರೆ ಮಾತುಗಳು. ಸರ್ವ ಪ್ರಕಾರಸ್ಯ ಅಭಿಧಾನಸ್ಯ ವಾಕ್ ಕರಣಂ, ಎಲ್ಲ ಪ್ರಕಾರದ ಸಂಭಾಷಣೆಗಳಿಗೆ ಮಾತುಗಳೇ ಕಾರಣ. ಅದೇ ಇಲ್ಲದೆ ಇದ್ದವನು ವಿಗತ. ತಸ್ಮಾತ್ ವಿಗತ ವಾಕ್ ಅತ್ರ ಉಪಲಕ್ಷಣಾರ್ಥ. ತಸ್ಮಾತ್ ವಿಗತ, ಅವುಗಳನ್ನ ಬಿಟ್ಟುಕೊಟ್ಟವನು. ನೀವು ಬರೀ ವಾಕ್ ಮಾತ್ರ ತಗೋಬೇಡ್ರಿ. ವಾಕ್ ಅನ್ನುವುದು ಉಪಲಕ್ಷಣ, ಶಬ್ದಸ್ಪರ್ಶ ರೂಪರಸಗಂಧ ಆ ಇಂದ್ರಿಯಗಳು ಚಕ್ಷುರಾದಿ ಇಂದ್ರಿಯಗಳು ಎಲ್ಲವನ್ನು ನಿಮಿತ್ತ ಮಾಡಿಕೊಂಡು ವಾಕ್ ಎನ್ನುವ ಶಬ್ದವನ್ನು ಹೇಳಲಾಗಿದೆ. ವಾಕ್ ಮಾತ್ರ ಅಲ್ಲ, ಹಸ್ತವು ಪಾದವು. ವಾಕ್ ಏನ್ ಮಾಡ್ತದೆ? ಕರ್ಮೇಂದ್ರಿಯ ನಿಮಿತ್ತ ಮಾಡುತ್ತೆ. ಸ್ವಾದ ಏನ್ ಮಾಡ್ತದೆ? ಜ್ಞಾನೇಂದ್ರಿಯವನ್ನ ತೋರಿಸ್ತದೆ. ಹೌದಾ? ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಎಲ್ಲವುಗಳನ್ನ ನಿಮಿತ್ತ ಮಾಡಿಕೊಂಡು ಇಲ್ಲಿ ಶಬ್ದವನ್ನು ಅರ್ಥ ಮಾಡ್ಕೋಬೇಕೇ ವಿನಃ ವಾಕ್ ಮಾತ್ರ ಅಂತ ಮಾಡಿಕೊಂಡು ಮೌನಿ ಬಾಬಾ ಆಗಬಾರ್ದು. ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಮೌನವಾಗಬೇಕು. ಬರೇ ವಾಕ್ ಮೌನ ಅಲ್ಲ. ಅದಕ್ಕೆ ಅವರು ಮೌನ ಮಾಡಿದನು, ಅವರು ಸನ್ನೆ ಮಾಡ್ತಿರ್ತಾನೆ. ಇನ್ನ ಒಳಗಿದ್ದೆಲ್ಲ ಹೊರಬರ್ಬೇಕು ನೋಡಿ. ಸಾಕಷ್ಟು ಮಾಡ್ತಿರ್ತಾರೆ. ಅವ್ರು ಸ್ವಲ್ಪ ಸುಧಾರಿಸಿದವರು, ಒಂದು ಸ್ಲೇಟ್ ಒಂದು ಪೆನ್ಸಿಲ್ ಇಟ್ಕೊಂಡು ಬರ್ಬರ್ ತೋರ್ಸ ಪೀಠಾಧಿಪತಿ ಸುಧಾರಿಸ್ತು. ವಾಕ್ ಮಾತ್ರ ಅಲ್ಲಪ್ಪ, ಸರ್ವ ಇಂದ್ರಿಯ ಉಪಲಕ್ಷಣಾರ್ಥ. ಎಲ್ಲ ಇಂದ್ರಿಯಗಳು ಅವು ಮೌನ ಮಾಡಬೇಕು. ಸರ್ವ ಬಾಹ್ಯಕರಣ ವರ್ಜಿತ ತರ್ವಚಿಂತಾ ಸಮುತ್ಥಿತ ಚಿಂತ್ಯತೆ ಅನಯಾ ಇತಿ ಚಿಂತಾ ಬುದ್ಧಿ. ಸರ್ವ ಬಾಹ್ಯಕರಣ ವರ್ಜಿತ, ಪರಮುಖವಾದ ಎಲ್ಲ ಕರ್ಣಗಳನ್ನು ಕಳೆದುಕೊಂಡವನು. ಪರಮುಖವಾದ ಎಲ್ಲ ಕರ್ಣಗಳನ್ನು ಇಂದ್ರಿಯಗಳು, ಬಾಹ್ಯ ಕರ್ಣ ವರ್ಜಿತ. ತಥಾ ಅದೇ ಪ್ರಕಾರ ಅದು ಮುಗಿತ ನಮಗೆ. ಸರ್ವಚಿಂತಾ ಸಮುತ್ಥಿತ. ಏನು ಚಿಂತಾ ಅಂದ್ರೇನು? ಯಾವುದರಿಂದ ನಾವು ಚಿಂತನೆಯನ್ನು ಮಾಡುತ್ತೇವೋ, ಯಾವುದು ಅಂದರೆ ಯಾವ ಇನ್ಸ್ಟ್ರೂಮೆಂಟ್, ಯಾವ ಉಪಕರಣದಿಂದ ನಾವು ಚಿಂತನೆ ಮಾಡುತ್ತೇವೆಯೋ, ಯಾವ ಉಪಕರಣ ಮಾಡ್ತೀವಿ? ಬುದ್ಧಿ. ಚಿಂತ್ಯತೆ ಅನಯಾ ಇತಿ ಚಿಂತಾ. ಈ ಪ್ರಕಾರವಾಗಿ ದಿ ಇನ್ಸ್ಟ್ರೂಮೆಂಟ್ ಅಂಡ್ ದಿ ನೇಚರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಎರಡು ಬರ್ತವೆ. ಇನ್ಸ್ಟ್ರೂಮೆಂಟ್ ಇಸ್ ಬುದ್ಧಿ, ನೇಚರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಇಸ್ ಚಿಂತ. ಅದು ಉಪಕರಣವೂ ಹೌದು, ನೀಲಪ್ಪ ಕಮ್ಮಾರ್, ನೀಲಪ್ಪ ಕಮ್ಮಾರ್ ಹೆಸರು. ಏನ್ ಕೆಲಸ ಮಾಡ್ತಾನೆ? ಕಮ್ಮಾರಿಕೆ ಮಾಡ್ತಾನೆ. ಅವನ ಹೆಸರು ಕಮ್ಮಾರ, ಅವನ ವೃತ್ತಿಯು ಕೂಡ ಕಮ್ಮಾರಿಕೆ. ಕುಂಭ ಹೇಗೋ ಹಾಗೆಯೇ ಇಲ್ಲಿ ಕೂಡ ಆ ಬುದ್ಧಿ ಏನ್ ಮಾಡ್ತದೆ? ಅದು ಉಪಕರಣವೂ ಹೌದು, ಸ್ವತಃ ಅದರ ಗುಣ ಚಿಂತ. ವಿಕಾಸಾತ್ಮಕವಾದ ಚಿಂತ ಚಿಂತನೆ ಅನಿಸಿಕೊಳ್ತದೆ. ಆಘಾತಕಾರಿಯಾದ ಚಿಂತ ಚಿತ್ತ ಅನಿಸಿಕೊಳ್ತದೆ. ಏನ್ ಮಾಡ್ತದೆ? ಚಿತ. ಎರಡಕ್ಕೂ ಏನ್ ಬೇಕು? ಬುದ್ಧಿ. ಒಂದೇ ಬುದ್ಧಿ, ಎರಡು ದಡ. ಚಿಂತನೆಯನ್ನು ಮಾಡಿ ವಿಕಾಸ ಆದರೂ ಮಾಡಿಕೊಡ್ರಿ, ಚಿಂತೆ ಮಾಡಿ ಕೊರಗಿ ಕೊರಗಿ ಸತ್ತು. ಎರಡು ಬುದ್ಧಿ ಎಷ್ಟದೆ? ಒಂದೇ. ಸಾಧನ ಹೇಳ್ತಾರೆ, ಹೇ ಚಿಂತತೆ ಅನಯಾಯಿತಿ ಚಿಂತಾ. ಏನದು? ಬುದ್ಧಿ. ಬುದ್ಧಿಯಿಂದಲೇ ನಾವೆಲ್ಲರೂ ಚಿಂತನೆ ಮಾಡ್ತೀವಿ ಮತ್ತು ವರಿನೂ ಮಾಡ್ಕೊಳ್ತೀವಿ. ಅದರಿಂದ ಹೊರಗೆ ಬಂದವನು ತಸ್ಯಾಹ ಸಮುತ್ಥಿತಃ. ಅವುಗಳ ಹಿಡಿತದಿಂದ ಆಚೆಗೆ ಬಂದವನು. ಈ ಮೈಸೂರು ಕನ್ನಡದಲ್ಲಿ ಆಚೆಗೆ ಈಚೆಗೆ ವೆರಿ ಕನ್ಫ್ಯೂಷನ್. ನಮ್ಮಲ್ಲೂ ಹೇಳ್ತಾರೆ ಏನಂತ ಹೇಳ್ತಾರೆ, ಧಾರವಾಡದಲ್ಲಿ, ಧಾರವಾಡ ಭಾಷೆಯಲ್ಲಿ ಬರ್ರಿ ಕೂತ್ಕೊಳ್ರಿ, ಇಲ್ಲೇ ಹೊರಗೆ ಹೋಗ್ಯಾರ. ಏನೇನು ಅರ್ಥ ಮಾಡ್ಕೋಬೇಕು? ಇಲ್ಲೇ ಹೊರಗೆ ಹೋಗ್ಯಾರ ಅಂದ್ರೆ ಹತ್ರ ಮನೆಗೋ, ಅಕ್ಕಪಕ್ಕ ಮನೆಗೋ ಅಂತ, ಅಥವಾ ಸಂತೆಗೆ ಅಥವಾ ಮಾರ್ಕೆಟ್ಗೆ ತರಕಾರಿಗೆ ಹೋಗಿದ್ವಿ ಅಥವಾ ಹೋಗಿದ್ವಿ. ಸೇಮ್ ಇದೆ ಅವರು ಹೇಳ್ತಾರೆ. ಹಾಗಾದ್ರೆ ಆಚೆ ಆಚೆಗೆ ಬೇರೆ ಅದೇ ಏನಪ್ಪ ಫೋನ್ ತಗೊಳ್ಳೇ ಇಲ್ಲ, ಆಚೆಗೆ ಹೋಗಿದ್ದೆ. ಒಂದೇ ಒಂದು ಶಬ್ದ ಹೇಳಬೇಕು ಅಂದ್ರೆ ಸಮುತ್ಥಿತ ಅನ್ನೋದಕ್ಕೆ ಅಂತಃಕರಣ ವರ್ಜಿತ ಇತ್ಯರ್ಥ. ಒಂದು ವಿವೇಕ ಅನುಸಂಧಾನದಿಂದ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಅಂತಃಕರಣ ಸಮುತ್ಥಿತ ಗೊತ್ತಲ್ಲ, ವಿವೇಕ ಅನುಸಂಧಾನದ ಸಂಬಂಧ ಇಲ್ಲ. ಇನ್ನೊಂದು ಸ್ಪಷ್ಟವಾದಂತಹ ತಿಳುವಳಿಕೆ, ಇವುಗಳ ಆವುಗಳಿಗೂ ಅಸ್ತಿತ್ವವೇ ಇಲ್ಲ, ಇವು ಮಿಥ್ಯ ಅನ್ನುವ ಸ್ಪಷ್ಟವಾದ ತಿಳುವಳಿಕೆ ಸಮುಚಿತ. ಅಂತಃಕರಣದ ಹಿಡಿತದಿಂದ ಈಚೆಗೆ ಬಂದ ಅಪ್ರಾಣೋಹಿ ಅಮನಃ ಶುಭ್ರಃ ಹಿ ಅಕ್ಷರಾತ್ ಪರತಃ ಪರಃ ಪರತಃ ಪರಃ ಇತ್ಯಾದಿ ಶ್ರುತಿಃ. ಅಪ್ರಾಣಃ ಅಮನಃ ಶುಭ್ರಃ ಅಕ್ಷರಾತ್ ಪರತಃ ಪರಃ. ಇವನ ಅಧ್ಯಕ್ಷತೆಯಲ್ಲಿ ಪ್ರಾಣ ಕ್ರಿಯೆಗಳಿವೆ ವಿನಃ ಇವನಲ್ಲಿ ಪ್ರಾಣ ಕ್ರಿಯೆ ಇಲ್ಲ. ಅಪ್ರಾಣ ಇವನ ಸಾಕ್ಷಿತ್ವದಲ್ಲಿ ಮನಸ್ಸು ಇದೆ ವಿನಃ ಇವನು ಮನಸ್ಸನ್ನು ಹೊಂದಿಲ್ಲ. ಅಪ್ರಾಣ ಅಮನಃ ಯಾವುದೇ ಪ್ರಕಾರದ ಸ್ಪರ್ಶವನ್ನು ಹೊಂದದೆ ಇದ್ದರಿಂದಾಗಿ ಶುಭ್ರ ಸ್ವರೂಪ ಸಹಜ ಆತ್ಮ ಅರಿವೇ ಆಗಿರುವ ಆತ್ಮ ಆತ್ಮನಲ್ಲಿ ಯಾವುದೇ ಸ್ಪರ್ಶ ಇಲ್ಲ. ಇಂದ್ರಿಯಾದಿಗಳ ಸ್ಪರ್ಶವೇ ಆಗಲಿ ಅಥವಾ ರಾಗದ್ವೇಷಾದಿ ಭಾವಗಳ ಸ್ಪರ್ಶವೇ ಆಗಲಿ ಸ್ಪರ್ಶ ಇಲ್ಲ. ಹೀಗಾಗಿ ಅಕ್ಷರಾತ್ ಪರತಃ ಪರಃ ಇವನು ನಾಶರಹಿತನಾದ ಅಕ್ಷರನೆಯಾಗಿದ್ದಾನೆ, ಹೆಚ್ಚಿನದ್ದಕ್ಕಿಂತ ಹೆಚ್ಚಿನದಾಗಿದ್ದಾನೆ. ಪರತಃ ಪರಹ ಇತ್ಯಾದಿ ಶ್ರುತೇ ಮುಂಡುಕ ಅಪ್ರಾಣೋ ಯಮನ ಶುಭ್ರೋ ಹ್ಯಕ್ಷರ ಪರತಪರಹ ಮುಂಡುಕ ಇತ್ಯಾದಿ ಶ್ರುತೇ. ಮುಂಡುಕ ಅಂದ್ರೆ ಏನು ಗೊತ್ತಾ? ಮಾಂಡುಕ್ಯದ ತಂಗಿ, ಅಕ್ಕ ತಂಗಿ ಇವರಿಬ್ರು, ಮಾಂಡುಕ್ಯ ಮುಂಡುಕ ಅಥರ್ವಣವೇದ. ಹೀಗಾಗಿ ಅಕ್ಷರ ಪರತಪುರ ಇತ್ಯಾದಿ ಶ್ರುತಿ ಬೇರೆ ಬೇರೆ ಶ್ರುತಿಗಳನ್ನ ಕೋಟ್ ಮಾಡಾಯ್ತು. ಯಸ್ಮಾತ್ ಸರ್ವ ವಿಶೇಷ ವರ್ಜಿತ ಅತಃ ಸುಪ್ರಶಾಂತ. ಕನ್ಫರ್ಮ್ ಮಾಡಿದ್ರು ಮೇಲೆ ಸುಪ್ರಶಾಂತ ಅನ್ನೋ ಶಬ್ದ ಬಂದದ್ದನ್ನು ವಿವರಿಸ್ತಾ ವಿವರಿಸ್ತಾ ಈಗ ವ್ಯಾಖ್ಯಾನ ಕೊಟ್ಟು ಆಮೇಲೆ ಕನ್ಫರ್ಮ್ ಮಾಡ್ತಾರೆ. ಏನಂತ ಇದಕ್ಕೆ ಸುಪ್ರಶಾಂತ ಅಂತ ಕರೀತಾರೆ. ಏಕೆ ಅಂದ್ರೆ ತಾತ್ಪರ್ಯವಾಗಿ ಹೇಳ್ತಾರೆ, ಸರ್ವ ವಿಶೇಷ ವರ್ಜಿತ, ಎಲ್ಲ ವಿಶೇಷಗಳಿಂದಲೂ ಮುಕ್ತವಾಗಿದೆ. ಆದ್ರಿಂದ ಸಹಜವಾಗಿ ಎಲ್ಲಿ ವಿಶೇಷ ಇರ್ತದೋ ಅಲ್ಲಿ ಶಾಂತಿ ಇರೋದಿಲ್ಲ. ಒಂದು ಶ್ರೀ ಸೇರಿಸಿದ್ರನ್ನ ಇನ್ನೊಬ್ಬ ಶ್ರೀಗೆ ತಲೆ ಕೆಡುತ್ತೆ. ನೀವು ಎಷ್ಟೆಷ್ಟು ಶ್ರೀಗಳನ್ನ ಸೇರಿಸ್ಕೊತ ಹೋಗ್ತೀರಿ, ಪ್ರಶಾಂತವಾಗಿ ಉಳಿಯಂಗಿಲ್ಲ. ಯಾಕಂದ್ರೆ ಒಂದು ಸೇರಿಸಿದ್ರೆ ಡಿಸ್ಟರ್ಬ್ ಆಗ್ತದೆ. ಇನ್ನು ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ ಎಷ್ಟ ಸೇರಿಸ್ತೀಯ ನೀನು? ಕೊನೆಗೆ ಎಣಸೋ ಶುರು ಮಾಡೋದು. ಹೌದಾ, ಬರ್ಕೊಂಡಾರ ಶ್ರೀ ಶಿವ ಈ ಎಣಸವು ಎಷ್ಟೋ ಅವ ಅಂತಾನೆ. ಎಂಟವರೆ ಇನ್ನು ಮುಂದೆ ನನಗೆ ಒಂಬತ್ತು ಹಚ್ಚಿನಿ. ಈಗ ಶ್ರೀ ಶ್ರೀ ರಾಗದ್ವೇಷ ಅಂತ ನೋಡ್ರಿ. ಭಗವತ್ಪಾದ್ರ ಒಂದೊಂದು ಶಬ್ದ ಪ್ರಯೋಗ ಮಾಡ್ಬೇಕಾದ್ರೆ ಹೆಂಗ್ ಪಾಠ ಕೊಡ್ತಾರೆ, ಎಷ್ಟು ಚಂದ ಪಾಠ ಕೊಡ್ತಾರೆ ನೋಡ್ರಿ. ಸರ್ವ ವಿಶೇಷ ವರ್ಜಿತ, ಎಲ್ಲ ಪ್ರಕಾರದ ವಿಶೇಷಣಗಳಿಂದ ಮುಕ್ತನಾದಂತಹ ಇವನು ಪ್ರಶಾಂತನಲ್ಲದೆ ಇನ್ನೇನಾಗ್ಲಿಕ್ಕೆ ಸಾಧ್ಯ? ಪ್ರಶಾಂತತೆಯು ಇವನ ಸಹಜತೆ. ಏನೋ ಕರ್ಮದ ಫಲ ಅಲ್ಲ ಪ್ರಶಾಂತತೆ, ಇದು ಹುಟ್ಟಿಸ್ಕೊಂಡಿದ್ದು ಅಲ್ಲ, ತಂದುಕೊಂಡಿದ್ದು ಅಲ್ಲ, ಇದು ಅವನ ಸಹಜತೆ. ಇನ್ಫ್ಯಾಕ್ಟ್ ಅವನು ಸಂಸಾರಿ ಆದಾಗೂ ಕೂಡ ಅವನ ಸಹಜತೆ ಏನಂತಿತ್ತು? ಪ್ರಶಾಂತವೇ ಆಗಿತ್ತು. ಸರ್ಪವಾಗಿದ್ದಾಗ್ಯೂ ಕೂಡ ಹಗ್ಗೇನಾಗಿತ್ತು? ಹಗ್ಗವೇ ಆಗಿತ್ತು. ಹಾಗೆ ಇಲ್ಲಿ ಯಾವತ್ತು ಸಹಜ. ಸಕೃ ಜ್ಯೋತಿ ಸದೈವ ಜ್ಯೋತಿ ಆತ್ಮ ಚೈತನ್ಯ ಸ್ವರೂಪೇಣ. ಸಕೃತ್ ಎಡಬಿಡದೆ, ಜ್ಯೋತಿ ಬೆಳಗುತ್ತಾ ಇರೋದು. ಎಡಬಿಡದಂದ್ರೇನು? ಸದಾ ಏವ ಸತತವಾಗಿ ಎಡಬಿಡದೆ, ಒಂದು ಕ್ಷಣವೂ ಕೂಡ ವಿಳಂಬ ಮಾಡದೆ ಸತತವಾಗಿ ಆತ್ಮ ಚೈತನ್ಯವೇ ತಾನಾಗಿ, ಅರಿವೇ ತಾನಾಗಿ ಏನು ಬೆಳಗ್ತಾ ಇದೆಯೋ ಅದಕ್ಕೆ ಸಕೃ ಜ್ಯೋತಿ ಅಂತ ಕರೀತಾರೆ. ಹೇಗೆ ಬೆಳಗ್ತಾನೆ? ತುಪ್ಪದ ದೀಪದಂತೆಯೋ, ಎಣ್ಣೆಯ ದೀಪದಂತೆಯೋ, ಸೂರ್ಯನ ಬೆಳಕಿನಂತೆಯೋ ಹೇಗೆ ಬೆಳಗ್ತಾನೆ ಅವನು? ಅವೆಲ್ಲವನ್ನು ಬೆಳಗಿದ್ದು ಯಾವ ಬೆಳಕೋ ಆ ಬೆಳಕಿನಂತೆ ಬೆಳಗ್ತಾನೆ. ಸೂರ್ಯನ ಬೆಳಕು ಎಂದು ಬೆಳಗಲಿಕ್ಕೆ ಬೆಳಕು ಬೇಕು ಬೇಡ? ಐ ರಿಪೀಟ್ ಅಗೇನ್, ಸೂರ್ಯನು ಬೆಳಕು ಎಂದು ಬೆಳಗಲಿಕ್ಕೆ ಬೆಳಕು ಬೇಕು ಬೇಡ? ಆ ಬೆಳಕು ಯಾರು? आत्मा ज्योति का ज्योति है, प्रकाश का प्रकाश है, ಬೆಳಕಿಗೆ ಇವನು ಬೆಳಕು. ಎಷ್ಟು ಬೆಳಕು ಅಂದ್ರೆ ಕತ್ತಲೆಯನ್ನು ಬೆಳಗ್ತಾನೆ. ಕತ್ತಲೆಯನ್ನು ಏನಂತೆ ಬೆಳಗ್ತಾನೆ? ಇದು ಕತ್ತಲೆ ಅಂತ ಬೆಳಗ್ತಾನೆ. ಏನ್ ಮಜಾ ಅಲ್ಲ? ಅದು ಒಂದೇ ವಿಷಯವನ್ನು ನೀವು ಮನನ ಮಾಡ್ರಿ. ಯುವರ್ ಬುದ್ಧಿ ಗೆಟ್ಸ್ ಬ್ಲಾಸ್ಟೆಡ್, ಬ್ಲಾಸ್ಟ್ ಆಗ್ಬಿಡ್ತೀವಿ. ಕತ್ತಲೆಯಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ನಮ್ಮ ವ್ಯಾವಹಾರಿಕ ಬೆಳಕುಗಳು ಬೆಳಗ್ತವೆ. ಕತ್ತಲೆಯನ್ನೇ ಬೆಳಗುವಂತಹದ್ದು ನಮ್ಮಲ್ಲಿ ಏನೂ ಇಲ್ಲ. ಹಾಗಾದ್ರೆ ಇದು ಕತ್ತಲೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಆ ಬೆಳಕು ಎಷ್ಟು ಅಗಾಧ ಇರಬಹುದು ಅದು? ಆ ಬೆಳಕೇ ನೀವು. ಸ್ವಾಮಿ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಒಂದು ಬೆಳಕಿದೆ, ಆ ಬೆಳಕು ಕತ್ತಲೆಯನ್ನೇ ಬೆಳಗ್ತದೆ. ಅದನ್ನ ಆತ್ಮ ಅಂತ ಉಪನಿಷತ್ ಹೇಳ. ಪರ್ಫೆಕ್ಟ್. ಏನ್ ಈ ವಿಚಾರ ಹೇಳದಲ್ಲ, ಇದನ್ನ ಬೆಳಗಿದ್ಯಾರು ಹೇಳ? ಬಿಡಬಾರದು ಅವನಿಗೆ. ಅವನು ಆ ನಾನು ಅಂದ್ರೆ ಮಡಿ ಅಹಂಕಾರ ಅಂತ ತಿಳ್ಕೊಂಡ ಅವನ ತಲೆ ಆಗಿಂದ ಹೋಗ್ಬೇಕದು. ಇಲ್ಲಿ ತನಕ ಅವನ ತಲೆ ಆಗಿಂದ ಅದು ಹೋಗೋದಿಲ್ಲ, ಅಲ್ಲಿವರೆಗೂ ಬಿಡಬಾರ್ದು. ಅವನು ಹೇಳ ಭಾರಿ ಸುಧಾರಿಸದಂತಹ ಮಡಿಯು ಅಂತ ಹೇಳ್ತಾನೆ. ಅದು ನಾನು ಅಂತ ಹೇಳಿಬಿಟ್ಟು ಸೊ ನಂಗೆ ತಿಳಿದದ್ದು ಅದು ನಾನು ಅಂತೇಳಿ. ಆದ್ರೆ ನಾನು ಅಂತ ಹೇಳಿದ್ರೆ ಅಹಂಕಾರ ಆಗೋದಲ್ವ? ಏನ್ ತಿಳಿದ ಮಣ್ಣು ತಿಳಿದ ಅವನಿಗೆ? ನಾನು ಅಂತ ಹೇಳಿದ್ರೆ ಅಹಂಕಾರ ಆಗೋದಿಲ್ವೇ ಅಂತ ಕೇಳ್ತಾನೆ. ಯಾಕೆ ತಿಳಿದ ಆಗಲೇ ಅವನಿಗೆ? ಸಗಣಿ ಕೂಡ ತಿಳಿದ್ರು. ಇವರೇ ಎಲ್ಲ ದಾರಿ ತಪ್ಪಿಸೋದು. ಇವು ಚಿನ್ಮಯಾವಶಿಂದು ಸ್ಟಡಿ ಗ್ರೂಪ್ ಅಂತ ಆರ್ಗನೈಸ್ ಮಾಡ್ತಿದ್ರು, ಈಗೂ ಮಾಡ್ತಾವ ಅಂತ ಅನ್ಸುತ್ತೆ. ಸ್ಟಡಿ ಗ್ರೂಪ್ ಅಂದ್ರೆ ಏನಂದ್ರೆ ಯಾರು ಬೇಕಾದ್ರೂ ಒಂದು ಕೂಡಬಹುದು. ಅದು ಏನೇನೋ ಪ್ರಶ್ನೆಗಳು ಕೇಳು. ಒಂದು ಮೆಥಡ್ ನಲ್ಲಿ ಸ್ಟಡಿ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಬಂದು ಕೂಡೋ ಹೋಗಂತ ಬೇಕಾಗುವುದಿಲ್ಲ. ಆಮೇಲೆ ಕೂತ್ರಪ್ಪ, ಕೇಳಿದ್ರಪ್ಪ, ಅದ ಕಣ್ಣಿಂದ ನೋಡಿದ್ರಪ್ಪ, ಹೋದ್ರಪ್ಪ, ಇಲ್ಲ ಮೂಗ್ ತುರಿಸ್ತ ಅದು ಇದು ಏನೇನೋ ಪ್ರಶ್ನೆ ಕೇಳ. ಅವನು ಸ್ಟಡಿ ಗ್ರೂಪ್ ಮಾನಿಟರ್ ಅಂತ ಏನಿರ್ತಾನೆ, ಅವನು ಹೇಳಬೇಕು. ನೀ ಯೋಚಿಸ್ತಾ ಬಂದ್ರಿ, ಇಂಥ ವಾರ ಎಷ್ಟು ಗಂಟೆಗೆ ಇದು ನಡೀತದೆ, ನೀವು 4-6 ವಾರ ಬರ್ರಿ, ಆಮೇಲೆ ನಿಮಗೆ ವಿಷಯಗಳು ಏನಂತ ಗೊತ್ತಾಗ್ತದೆ. ಹೇಳೋದಿಲ್ಲ. ನೀವು ಯಾರೇನು ಅವ್ರ ಜೊತೆ ಯಾಕೆ ಮಾತಾಡ್ಬೇಕು? ನಮಗೆ ಯಾಕೆ ಬೇಕಲ್ಲ? ಇವನು ಎಂತ ಮಾನಿಟ್ರಿ? 10 ಮಂದಿ ಜವಾಬ್ದಾರಿ ತಗೊಂಡು ಕೂತ್ಕೊಂಡಿರುವಾಗ ಅಷ್ಟು ಅವನಿಗೆ ಹೇಳೋ ಆತ್ಮವಿಶ್ವಾಸ ಇರಲಿಲ್ಲ ಅಂತಂದ್ರೆ ಸೊ ಸ್ಟಡಿ ಗ್ರೂಪ್ ಇರ್ಬೇಕು, ಮ್ಯಾಡ್ ಗ್ರೂಪ್ ಅದು. ಸೊ ಇವರು ಮ್ಯಾಡ್ನಿಂಗ್ ಪ್ರಶ್ನೆಗೆ ಉಳಿದವರು ಕೂಡ ಹುಚ್ಚಿ ಹೇಳ್ತಾರೆ ಅಥವಾ ಬರೋದು ಬಿಟ್ಕೊಂಡ್ಬಿಟ್ಟು. ಹೀಗಾಗಿ ಸ್ಟಡಿ ಗ್ರೂಪ್, ಅದಕ್ಕೆ ಪೂಜ್ ಸ್ವಾಮಿಜಿ ಏನ್ ಮಾಡ್ಬಿಟ್ರು, ಸ್ಟಡಿ ಗ್ರೂಪ್ ಬದಲು ಅದೇ ಸೇಮ್ ಸ್ಟಡಿ ಗ್ರೂಪ್ ಅನ್ನ ಹೋಮ್ ಸ್ಟಡಿ ಅಂತ. ಹೋಮ್ ಸ್ಟಡಿ ಒಳಗೆ ಏನಾಗ್ತದೆ? ಹೋಮ್ ಸ್ಟಡಿ ಒಳಗೆ ಕೈಯೊಳಗೆ ಒಂದು ಮಾರ್ಗ ಇತ್ತು, ಆ ಮಾರ್ಗವನ್ನೇ ಅನುಸರಿಸಿಕೊಂಡು ಡಿಸ್ಕಷನ್ ಮಾಡ್ತಾ ಇರ್ಬೇಕು. ಎಲ್ಲಕ್ಕೂ ಮುಖ್ಯ ಎದುರುಗಡೆ ಪೂಜಾ ಸ್ವಾಮೀಜಿಯವರ ಭಾವ ಇರುತ್ತೆ. ಅವರೇ ಹೇಳಿಕೊಡ್ತಾ ಇದ್ದಾರೆ, ಅವರೇ ಕಲಿಸ್ತಾ ಇದ್ದಾರೆ. ಮನಸ್ಸು ಬುದ್ಧಿಗಳು ವಿಚಲಿತ ಆಗೋದಿಲ್ಲ. ಹೀಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಸ್ಟಡಿ ಗ್ರೂಪ್ ಅನ್ನು ಬಿಟ್ಟು ಇದನ್ನ ಶುರು ಮಾಡಿದ್ರು, ಗೀತಾ ಹೋಮ್ ಸ್ಟಡಿ. ಸದೈವ ಜ್ಯೋತಿಹಿ ಆತ್ಮ ಚೈತನ್ಯ ಸ್ವರೂಪೇಣ, ಅದನ್ನೇ ಸಮಾಧಿ ಎಂದು ಕೂಡ ಕರೆಯಲಾಗ್ತದೆ ಶಾಸ್ತ್ರಗಳಲ್ಲಿ. ಸಮಾಧಿ ಸಮಾಧಿ ನಿಮಿತ್ತ ಪ್ರಜ್ಞಾ ಅವಗಮ್ಯ ಅವಗಮ್ಯತ್ವಾತ್ ಸಮಾಧೀಯತೆ ಅಸ್ಮಿನ್ ಇತಿ ವಾ ಸಮಾಧಿ. ಸಮಾಧಿ ಅನ್ನೋ ಶಬ್ದ ಏನು ತೋರಿಸ್ತದೆ, ಯಾವ ನಿಧಿಧ್ಯಾಸನ ಸ್ಥಿತಿಯಲ್ಲಿ ನಾನು ಅರಿವೇ ಎನ್ನುವುದು ಸ್ಪಷ್ಟವಾಗುತ್ತದೆಯೋ ಅದನ್ನು ಸಮಾಧಿ ಅಂತ ಕರೀತಾರೆ. ಪ್ರಜ್ಞಾ ಅವಗಮ್ಯತ್ವಾತ್, ಪ್ರಜ್ಞಾ ಅಂದ್ರೆ ಜ್ಞಪ್ತಿ, ಜ್ಞಪ್ತಿ ಅಂದ್ರೆ ಅರಿವು, ಅರಿವೇ ನಾನು ಅನ್ನುವುದು ಯಾವ ಯಾವ ಸ್ಥಿತಿಯಲ್ಲಿ ಇದು ಸಿದ್ಧವಾಗ್ತದೋ, ನಿಧಿಧ್ಯಾಸನ ಸ್ಥಿತಿಯಲ್ಲಿ ಸಿದ್ಧವಾಗ್ತದೆ. ಹೀಗಾಗಿ ಆ ಸ್ಥಿತಿಯನ್ನು ಸಮಾಧಿ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥ ಕೊಡ್ತಾರೆ, ಸಮಾಧೀಯತೆ ಅಸ್ಮಿನ್ ಇತಿ ವಾ ಸಮಾಧಿ. ವಾ ಅಂದ್ರೆ ಅಥವಾ, ಏನಥವಾ ಅಸ್ಮಿನ್ ಸಮಾಧೀಯತೆ, ಅಂತಃಕರಣದ ಎಲ್ಲ ವೃತ್ತಿಗಳು ಯಾವ ಸ್ಥಿತಿಯಲ್ಲಿ ಸಮಾಧಿ ಹೊಂದುತ್ತವೆಯೋ ಅದನ್ನು ಸಮಾಧಿ ಸ್ಥಿತಿ ಎಂದು ಕರೆಯುತ್ತಾರೆ. ಒಂದು ತಿಳುವಳಿಕೆಯಲ್ಲಿ ಹೊಂದಬೇಕು, ಅಥವಾ ಇನ್ನೊಂದು ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ಅಶಾಂತ ಸ್ಥಿತಿಯಲ್ಲಿ ಸಮಾಧಿ ಆಗುತ್ತೆ. ವೃತ್ತಿ ವೃತ್ತಿಗಳ ಮಧ್ಯದ ಶಾಂತ ಸ್ಥಿತಿಯಲ್ಲಿ ಸಮಾಧಿ ಆಗುತ್ತೆ, ಅಥವಾ ವಿವೇಕ ಅನುಸಂಧಾನದಲ್ಲಿ ಸಮಾಧಿ ಆಗುತ್ತೆ. ಚಿತ್ತವು ಅಂದ್ರೆ ವೃತ್ತಿಗಳು ಇತಿ ವಾ ಸಮಾಧಿ. ಇನ್ನು ಸಮಾಧಿಸ್ಥವಾದಂತಹ ಆತ್ಮಸ್ಥಿತಿ ಹೇಗಿರ್ತದೆ, ಅಚಲ ಅವಿಕ್ರಿಯ ಅಥೈವ ಅಭಯ ವಿಕ್ರಿಯ ಅಭಾವಾತ್. ಯಾವುದೇ ಪ್ರಕಾರದ ಕ್ರಿಯಾ ಕ್ರಿಯಾ ಚಟುವಟಿಕೆ, ಅಲುಗಾಟ ಹೊಯ್ದಾಟ, ವೃತ್ತಿಗಳಿಂದಲೇ ಆಗಲಿ ಅಥವಾ ಶರೀರದಿಂದಲೇ ಆಗಲಿ, ಯಾವ ವಿಕಾರಗಳು ವಿಕ್ರಿಯೆಗಳು ಇಲ್ಲದೆ ಇರುವಂತಹದ್ದು ಯಾವುದಿದೆಯೋ ಅದಕ್ಕೆ ಅಚಲ. ಅಲುಗಾಡಿದರೆ ಭಯ ಸ್ಟಾರ್ಟ್ ಆಗ್ತದೆ, ಅಲುಗಾಡುವ ಸ್ಥಿತಿಯಲ್ಲಿ ಇಲ್ಲ ಇದು, ಯಾಕಂದ್ರೆ ಎಲ್ಲೆಲ್ಲಿಯೂ ತಾನೇ ಆಗಿರೋದ್ರಿಂದ ಅಲುಗಾಡೋದಿಲ್ಲ. ಆದ್ರಿಂದ ಈ ಸಹಜತೆಯನ್ನು ಅಭಯ. ಯಾಕೆ ಅಂತ ಕೇಳಿದ್ರೆ ವಿಕ್ರಿಯ ಅಭಾವಾತ್, ಯಾವ ಕ್ರಿಯೆಯೂ ಇಲ್ಲದೇ ಇದ್ದರಿಂದಾಗಿ ಇದರಲ್ಲಿ ಅಭಯತ್ವ ಪ್ರಾಪ್ತಿಯಾಗುತ್ತದೆ. ಸಮಾಧಿ ಅಚಲ ಅಭಯ. 196 ಯಸ್ಮಾತ್ ಬ್ರಹ್ಮೈವ ಸಮಾಧಿ ಅಚಲ ಅಭಯ ಇತ್ಯುಕ್ತಂ. ಅತಃ ಬ್ರಹ್ಮೈವ ಸಮಾಧಿ, ಬ್ರಹ್ಮೈವ ಅಚಲ, ಬ್ರಹ್ಮೈವ ಅಭಯ ಇತಿ ಉಕ್ತಂ. ಏನು ಹೇಳಾಯಿತೋ ಆ ವಿಷಯದಲ್ಲಿ ನಾವು ಒಂದು ಸಿದ್ಧಾಂತಕ್ಕೆ ಬರ್ತಾ ಇದ್ದೀವಿ ಅಂತಾರೆ. ಅತಃ ಅತಃ ಅಂದ್ರೆ ನಿರ್ಣಯಕ್ಕೆ ನಾವು ಬರ್ತಾ ಇದ್ದೀವಿ. ಏನಪ್ಪ ನಿಮ್ಮ ನಿರ್ಣಯ, ಗ್ರಹೋ ನ ತತ್ರ ನೋತ್ಸರ್ಗ ಚಿಂತಾ ಯತ್ರ ನ ವಿದ್ಯತೆ ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮತಾಂ ಗತಂ ಗ್ರಹೋ ನ ತತ್ರ ನೋತ್ಸರ್ಗ ಚಿಂತಾ ಯತ್ರ ನ ವಿದ್ಯತೆ ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮತಾಂ ಗತಂ ಯತ್ರ ಗ್ರಹಃ ನ ವಿದ್ಯತೆ ಯತ್ರ ಚಿಂತಾ ಯತ್ರ ಚಿಂತಾ ನ ವಿದ್ಯತೆ ತತ್ರ ನ ಗ್ರಹಃ ನ ಉತ್ಸರ್ಗಃ. ಏಕೆಂದರೆ ಬ್ರಾಕೆಟ್ ನಂಬರ್ ಕೊಡು, ಏಕೆಂದರೆ ಜ್ಞಾನಂ ಆತ್ಮಸಂಸ್ಥಂ ಅಜಾತಿ ಸಮತಾಂ ಗತಂ ಯತ್ರ ನ ವಿದ್ಯತೆ. ಏನಪ್ಪ ಅದು? ಚಿಂತಾ, ಚಿಂತೆಗಳ ರಾಶಿ ಇಲ್ಲಿ ಇಲ್ಲ ಅಂತ ಸಿದ್ಧಾಗೋಯ್ತೀಗ. ಆತ್ಮಾನುಸಂಧಾನದಿಂದಲೂ ಇಲ್ಲ, ವಾಸ್ತವಿಕತೆಯಲ್ಲಿಯೂ ಅವು ಇಲ್ಲ. ಕನಸಿನ ವೃತ್ತಿಗಳಂತೆ ಚಿಂತೆ ಯಾವೂ ಇಲ್ಲ ಇಲ್ಲ. ಸುಮ್ಮನೆ ನಾವು ಟನ್ಗಟ್ಲೆ ಚಿಂತೆ ಇಟ್ಕೊಂಡು ಕೊರಗ್ತೇವಷ್ಟೆ. ಚಿಂತ ನಾಸ್ತಿ ಕಿಲ ತೇಷಾಂ, ಚಿಂತ ನಾಸ್ತಿ ಕಿಲ ಹೋಗಲ್ಲ. ಇವನು ಚಿಂತಾಂ ಕರುಹಿ ಸತತಂ ಹತ್ತಿಕ್ಕಿಲ್ಲ. ಇಲ್ಲ ಇಲ್ಲ, ಎಲ್ಲವೂ ಚಿಂತೆ. ಒಂದ್ ವೇಳೆ ಅದೊಂದು ಸ್ಥಿತಿಯಲ್ಲಿ ಚಿಂತೆಯನ್ನು ಪೂರ್ಣವಾಗಿ ಕಳೆದುಕೊಂಡದ್ದೇ ಆದರೆ ಸ್ವೀಕರಿಸಲಿಕ್ಕೇನಿದೆ, ತ್ಯಾಗ ಮಾಡಲಿಕ್ಕೇನಿದೆ? ನ ಗ್ರಹ ನ ಉತ್ಸರ್ಗ. ಸ್ವೀಕರಿಸಲಿಕ್ಕೂ ಏನಿಲ್ಲ, ತ್ಯಾಗ ಮಾಡಲಿಕ್ಕೂ ಏನಿಲ್ಲ. ಆವಾಗ ಅರಿವು ಎಲ್ಲಿರ್ತದೆ ಹೇಳಿ, ಎಲ್ಲಿರ್ತದೆ ಅರಿವು? ಎಲ್ಲಿರ್ತದೆ? ಒಳಗಿರ್ತದ ಹೊರಗೆ? ಭೂತದಲ್ಲಿರ್ತದೋ ಭವಿಷ್ಯದಲ್ಲಿರ್ತದೋ ವರ್ತಮಾನದಲ್ಲಿರ್ತದೋ ಎಲ್ಲಿರ್ತದೆ ಹೇಳ್ರಿ? ಆತ್ಮಸಂಸ್ಥಂ ಅರಿವೇ ನಾನು, ನಾನೇ ಅರಿವೆ. ಯದಾ ತದಾ ಆತ್ಮಸಂಸ್ಥಂ, ಅದು ನಾನೇ. ನನ್ನಿಂದ ಅರಿವಲ್ಲ, ಅರಿವಿನಿಂದ ನಾನಲ್ಲ, ಅರಿವೇ ನಾನು, ಅರಿವೇ ನಾನು. ಮೊದಲು ಅರಿವೇ ನಾನು, ಆದ್ರೆ ಅರಿವಿದ್ದಿದ್ದಿಲ್ಲ. ಅದು ನನಗೆ ಗೊತ್ತಿರಲಿ. ಈಗೂ ಸತತವಾಗಿ ಅರಿವೇನ ಅಜಾತಿ, ಹುಟ್ಟುವಿಕೆಯಿಂದ ರಹಿತವಾದ ಅರಿವೇ ನಾನು, ಜನ್ಮರಹಿತವಾದ ಅರಿವೇ ನಾನು. ಸಮತಾಂಗತಂ, ಎಲ್ಲೆಲ್ಲಿಯೂ ಕೂಡ ಸಮಭಾವದಲ್ಲಿದ್ದಂತಹ ಅರಿವೇ ನಾನು. ಒಂದು ಕ್ರಿಮಿಯಿಂದ ಹಿಡಿದು ಬ್ರಹ್ಮನವರೆಗೂ ಎಲ್ಲೆಲ್ಲಿಯೂ ಕೂಡ ಸತತವಾಗಿ ಬೆಳಕಿನ ರೂಪದಲ್ಲೇ ನಾನಿದ್ದೇನೆ, ಅರಿವೇ ನಾನು. 197 ನ ತತ್ರ ತಸ್ಮಿನ್ ಬ್ರಹ್ಮಣಿ ಗ್ರಹಃ ಗ್ರಹಣಂ ಉಪಾದನಂ ಉಪಾದಾನಂ ನ ಉತ್ಸರ್ಗಃ ಉತ್ಸರ್ಜನಂ ಆನಂ ವಾ ವಿದ್ಯತೆ. ಆ ಬ್ರಹ್ಮನಲ್ಲಿ ಗ್ರಹಃ ಗ್ರಹಣಂ, ಗ್ರಹಣಂ ಅಂದ್ರೆ ಧರಿಸೋದು, ಧರಿಸೋದು ಅಂತಂದ್ರೆ ತಂದುಕೊಂಡು ಧರಿಸೋದು, ತಂದುಕೊಂಡು ಧರಿಸೋದು ಅಂತಂದ್ರೆ ಈಗಿಲ್ಲ ಅದನ್ನ ಆಮೇಲೆ ಪಡ್ಕೊಂಡಿರ್ತೇನೆ ಅನ್ನುವುದು ಬ್ರಹ್ಮನಲ್ಲಿ ಇಲ್ಲ. ಬ್ರಹ್ಮನಲ್ಲಿ ಇಂಥದ್ದು ಈಗಿಲ್ಲ ಆಮೇಲೆ ಪಡ್ಕೋತೇನೆ, ಈಗ ಇದ್ರೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಕೋರ್ಸ್ ಮಾಡ್ಕೊಂಡು ಆಮೇಲೆ ಅಮೆರಿಕಕ್ಕೆ ಹೋಗ್ತೇನೆ. ಅಮೆರಿಕಕ್ಕೆ ಹೋಗ್ಬೋದು ಆದರೆ ಇವನು ಇವನಿಗೆ ಗ್ರಹಣ ಬಿಟ್ಟಿಲ್ಲ, ಗ್ರಹಣ ಬಿಟ್ಟಿಲ್ಲ. ಏನೇನೋ ಆಸೆಗಳು, ಏನೇನೋ ಇಚ್ಛೆಗಳು, ಮನೆ ಬಿಟ್ಟು ಸನ್ಯಾಸ ತಗೊಂಡು ಬಂದ ಮೇಲೆ ನಮಗೂ ಅಮೆರಿಕಕ್ಕೆ ಹೋಗಿ ಚಾನ್ಸ್ ಸಿಗ್ತದ? ಇವನು ಇಂಗ್ಲಿಷ್ ಉಪನ್ಯಾಸ ಕೇಳಲಿಕ್ಕೆ ಇವನು ಇಂಗ್ಲಿಷ ಬರೋದು, ಇಂಗ್ಲಿಷ್ ಬರುವುದೇ ಇಲ್ಲ, ಇಂಗ್ಲಿಷ್ ಉಪನ್ಯಾಸ ಕೇಳಿಕತ್ತ ಪ್ರವಚನ ಪ್ಲಾನ್ ಮಾಡಿಕತ್ತಾನೆ ಅಮೆರಿಕಕ್ಕೆ ಹೋಗ್ಬೇಕು. ಬಂದಿದ್ರು ನನ್ನ ಹತ್ರ ಇಬ್ರು ಮೂರು ಮಂದಿ ಬಾಯಿ ಬಿಟ್ಟು ಕೇಳ್ತಾರೆ, ಆಯ್ತು ಸ್ವಾಮೀಜಿ 3 ವರ್ಷ ಇರ್ಬೇಕಾಗಿರ್ತೀವಿ, 4 ವರ್ಷ ಇರ್ಬೇಕಾಗಿರ್ತೀವಿ, ನನಗೆ ಆಮೇಲೆ ನಮ್ಮನ್ನ ಅಮೆರಿಕಕ್ಕೆ ಕಳಿಸ್ತೀರಿ. ಇಲ್ಲೇ ಇಲ್ಲೇ ಇಲ್ಲೇ ಕೂತ್ಕೊಂಡು ಏನೇನೋ ಅಜೆಂಡ, ನಾನು ಹಂಗಾಗುತ್ತೆ ನಾನು ಹಿಂಗಾಗುತ್ತೆ. ಇವ್ರು ಏನೋ ಆತ್ ನೋಡ್ರಿ, ವಿವೇಕಾನಂದರದ್ದು ಒಂದು ಯಾವುದು 125 ವರ್ಷದ್ದು ಏನು ಇಲ್ಲಿ ಭಾರತದಿಂದ ಅಲ್ಲ, ಇತ್ತೀಚೆಗಲ್ಲ ನಾನು ಹೇಳಿದ್ದು 150 ಇತ್ತೀಚೆಗಲ್ಲ, 125 ಒಟ್ಟು ಯಾವುದೋ ಒಂದು ಆಯ್ತು ಅಂದ್ರೆ ಶಿಕಾಗೋ ಭಾಷಣದ್ದು. ಏಳು ಸಾವಿರಾರು ಮಂದಿ ಹೋದ್ರು ಇಲ್ಲಿಂದ ಸಾಧಿಸಂತೆ, ಎಲ್ಲರೂ ವಿವೇಕಾನಂದ ಪೀಠ ಸುತ್ತಕೊಂಡು ಹೋದ್ರು ಎಲ್ಲರೂ. ಯಾರ ನಾನು ವಿವೇಕಾನಂದ ನೋಡ್ ನೋಡ್ ನಗುತ್ತಿದ್ದೆ ನಾನು. ಅಜೆಂಡ ಏನೇನೋ ಅಜೆಂಡ ಇಟ್ಕೊಂಡ್ಬರ್ತಾರೆ. ಸೊ ಬ್ರಹ್ಮಜ್ಞಾನದಲ್ಲಿ ಗ್ರಹ ಉತ್ಸರ್ಗ ನ ಪಡ್ಕೊಂಬುದು ಏನಿಲ್ಲ, ಕಳ್ಕೊಂಬುದು ಏನಿಲ್ಲ. ಒಂದು ಸಲ ನೀನು ಚಿಂತಾರಹಿತನಾದ ಬ್ರಹ್ಮನೇ ಅನ್ನೋ ಸ್ಪಷ್ಟವಾದಾಗ ಪಡ್ಕೊಂಬುದು ಏನಿಲ್ಲ, ಕಳ್ಕೊಂಬುದು ಏನಿಲ್ಲ. ಚಿಂತಾರಹಿತನಾದಾಗ ನಾನು ಎಲ್ಲಿರ್ತೇನೆ? ಆತ್ಮ ಸಂಸ್ಥಂ, ಅದಕ್ಕೆ ಮೊದಲನೇ ವಾಕ್ಯದಲ್ಲೇ ಹೇಳ್ತಾರೆ, ನ ಉತ್ಸರ್ಗ ನ ಗ್ರಹ ಯತ್ರ ಹಿ ವಿಕ್ರಿಯಾ ತದ್ವಿಷಯತ್ವಂ ವಾ ತತ್ರ ಹಾನ ಉಪಾದಾನೇ ಸ್ಯಾತಾಂ. ಯತ್ರ ಹಿ ವಿಕ್ರಿಯಾ, ಎಲ್ಲಿ ಕ್ರಿಯೆಗಳು ಇವೆಯೋ ಎಲ್ಲಿ ವಿಕಾರಗಳಿವೆಯೋ ಅವು ಎಲ್ಲವೂ ಕೂಡ ನನಗೆ ವಿಷಯಗಳಾಗಿರ್ತವೆ. ಅರ್ಥಾತ್ ನನಗೆ ವಿಷಯಗಳು ಯಾವಾಗಿರ್ತಾವೋ ಆವಾಗ ಅವುಗಳಲ್ಲಿ ಕ್ರಿಯಾ ವಿಕ್ರಿಯಾ ಇರ್ತದೆ, ವಿಕಾರ ಇರ್ತವೆ. ಏನು ಇಲ್ಲಿ ಇಲ್ಲಿ ಏನು ವಿಕ್ರಿಯಾ ಅಂತಂದ್ರೆ ಹಾನ ಉಪಾದಾನ, ಪಡ್ಕೊಂಬೋದು ಕಳ್ಕೊಂಬೋದು. ವಿಶೇಷಣಗಳು ಇರಬೇಕು, ಪಡ್ಕೊಂಬೋದು ಕಳ್ಕೊಂಬೋದು ಇರ್ತದೆ. ವಿಶೇಷಣಗಳೇ ಇಲ್ಲ ಅಂದ್ರೆ ಪಡ್ಕೊಂಬೋದು ಏನಿಲ್ಲ, ಕಳ್ಕೊಂಬೋದು ಏನಿಲ್ಲ. ವಿಶೇಷಣ, ನನ್ನ ಹತ್ರ ಇಂಥ ಒಂದು ಬಾಕ್ಸ್ ಇದೆ, ಇದು ವಿಶೇಷಣ. ಮುಂದಿನ ಪ್ರಶ್ನೆ, ಆ ಬಾಕ್ಸ್ನೊಳಗೆ ಏನಿದೆ? ಏನಿಲ್ಲ ಅಂತ ಯಾರು ಕೇಳಂಗಿಲ್ಲ, ಏನಿದೆ? ಆಮೇಲೆ ಉತ್ತರ ಕೊಡ್ತಾನೆ, ಏ ನಮ್ಮ ಹತ್ರ ಏನಿರ್ತ ಮರಯ್ಯ ಫಕೀರು, ಅದ್ರಾಗ ಏನೂ ಇಲ್ಲ. ಹಾನ ಉಪಾದಾನ ವಿಶೇಷಣ ಅಸ್ತಿ ಚೇತ್, ವಿಶೇಷಣವು ಇದೆ ಅಂತಾಗಿದ್ದೆ ಆದರೆ ಈ ಪ್ರಕಾರ ಹಾನ ಉಪಾದಾನಗಳು ಇರ್ತವೆ. ಯಾವ ವಿಶೇಷಣ ಇಲ್ಲದೆ ಇದ್ದಾಗ ನ ಸ್ಯಾತಾಂ, ಅವು ಯಾವ ಅವು ಯಾವಾಗೂ ಅವು ಯಾವಲ್ಲಿಯೂ ಕೂಡ ಯಾವು ಇರುವುದಿಲ್ಲ. ಯತ್ರ ಹಿ ವಿಕ್ರಿಯಾ ತದ್ ವಿಷಯತ್ವ ವಾ ತತ್ರ ಹಾನ ಉಪಾದಾನೇ ಸ್ಯಾತಾಂ ನ ತದ್ವಯಂ ಯಹ ಬ್ರಹ್ಮಣಿ ಸಂಭವತಿ ವಿಕಾರ ಹೇತೋ ಅನ್ಯಸ್ಯ ಅಭಾವಾತ್ ನಿರವಯತ್ವಾಚ್ಚ. ಯಾವ ವಿಷಯತ್ವ ಇದೆಯೋ ಅಲ್ಲಿ ಹಾನ ಉಪಾದಾನ ಇರ್ತವೆ. ಬ್ರಹ್ಮನಲ್ಲಿ ಆ ವಿಷಯತ್ವಗಳು ಇರೋದಿಲ್ಲ, ಆದ್ರಿಂದ ವಿಕಾರ ಹೇತೋ ಅನ್ಯಸ್ಯ ಅಭಾವಾತ್, ವಿಕಾರಕ್ಕೆ ಅವಕಾಶ ಮಾಡಿಕೊಡುವಂತಹ ಅನ್ಯ ಯಾವ ವಿಶೇಷಣಗಳು ಇಲ್ಲ. ಆದ್ದರಿಂದ ಒಂದು ಸಿದ್ಧಾಂತಕ್ಕೆ ಬರಬಹುದು, ಯಾಕ್ರಿ ಅವನಿಗೆ ಇಲ್ಲ ಅಂತ ಹೇಳ್ತೀರಾ? ಏಕೆಂದರೆ ನಿರವಯತ್ವಾತ್, ಅವನಲ್ಲಿ ಅವಯವಗಳು ಇಲ್ಲ. ವಿಶೇಷಣಗಳು ವಿಕಾರಗಳು ಇರಬೇಕು ಅಂತಂದರೆ ಅವಯವ ಇರಬೇಕು, ಅವಯವಗಳು ಇಲ್ಲ. ಹೀಗಾಗಿ ಅತಃ ನ ತತ್ರ ಹಾನ ಉಪಾದಾನೇ ಸಂಭವತಃ, ಹೀಗಾಗಿ ಅವನಲ್ಲಿ ಪಡ್ಕೊ ಹಾನ ಉಪಾದಾನ, ಉಪಾದಾನ ಅಂದ್ರೆ ಪಡ್ಕೊಂಬೋದು, ಹಾನ ಅಂದ್ರೆ ಕಳ್ಕೊಂಬೋದು. ಹಾನ ಉಪಾದಾನ ನ ಸಂಭವತಃ, ಅವನಲ್ಲಿ ಪಡ್ಕೊಂಬೋದು ಕಳ್ಕೊಂಬೋದು ಅಂತ ಯಾವು ಇರುವುದಿಲ್ಲ. ಅವು ಇತ್ತು ಅಂದ್ರೆ ಮುಂದಿನ ಬರ್ತದೆ ನೋಡಿ ಶಿವ, ಏನು ಚಿಂತಾ ಬರ್ತದೆ ಇಲ್ಲ? ಪಡ್ಕೊಂಬೋದು ಕಳ್ಕೊಂಬೋದು ಬಂತಂದ್ರೆ ಚಿಂತಾ ಬರ್ತದೆ, ಪಡ್ಕೊಂಬೋದು ಕಳ್ಕೊಂಬೋದು ಇಲ್ಲ. ಚಿಂತಾನ ವಿದ್ಯತೆ, ಆದ್ದರಿಂದ ಅವನು ಚಿಂತಾರಹಿತನಾಗಿದ್ದಾನೆ. ಸರ್ವ ಪ್ರಕಾರ ಏವ ಚಿಂತಾ ನ ಸಂಭವತಿ ಯತ್ರ, ಎಲ್ಲಿ ಯಾವುದೇ ಯಾವ ಎಲ್ಲ ಪ್ರಕಾರದ ಚಿಂತೆಗಳು ಹರಿದು ಹೋಗ್ತಾವೆ, ಕಳೆದು ಹೋಗ್ತಾವೆ, ಯಾವೂ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇಲ್ಲ. ಓಕೆ, ಮಾರ್ಕ್ ಮಾಡ್ಕೊ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜಯ ಶ್ರೀ ದಯಾನಂದ. ಓಂ ತತ್ಸತ್. ನಾರಾಯಣ ನಾರಾಯಣ.